ಅದನ್ನ ಕೊಡೋ ಟೈಮ್ಕಿಂತ ನಮ್ದು ಪಿ ಎಚ್ ಹೆಚ್ಚಾಗಿರುತ್ತೆ. ಕೊಟ್ಟಂತ ಪೌಷ್ಟಿಕಾಂಶಗಳು ನೇರವಾಗಿ ಗಿಡಗಳಿಗೆ ಸದ್ಬಳಕೆ ಹೊಂದಿ ಇಳುವರಿ ಹೆಚ್ಚಳ ಮಾಡಲಿಕ್ಕೆ ತುಂಬಾ ಅನುಕೂಲ. ಅಂದ್ರೆ ನೀರನ್ನ ಕೊಡೋದ್ರಿಂದ ಮಣ್ಣಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ತೇವಾಂಶ ಇರುತ್ತೆ, ಅಂತ ಸಂದರ್ಭದಲ್ಲಿ ನಾವು ಸುಣ್ಣವನ್ನ ಬಳಸೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಖಂಡಿತವಾಗ್ಲೂ. ಆತ್ಮೀಯ ರೈತ ಬಾಂಧವರೇ, ತಾವು ಡಾಕ್ಟರ್ ರುದ್ರಗೌಡ ಅವ್ರ ಜೊತೆ ಮಾತನಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೋಬೇಕು ಅಂದ್ರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 9538304543. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9538304543. ತುಂಬ ಸಂತೋಷ ಡಾಕ್ಟರ್ ರುದ್ರಗೌಡ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿ ತೋಟಗಳಲ್ಲಿ ನೀರನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡ್ಕೋಬೇಕಾಗತ್ತೆ, ಜೊತೆಗೆ ಈ ತೇವಾಂಶದ ಕೊರತೆಯ ಸಂದರ್ಭದಲ್ಲಿ ಈ ತೇವಾಂಶದ ಸಂರಕ್ಷಣೆಯನ್ನು ಹೇಗೆ ಕಾಫಿ ತೋಟಗಳಲ್ಲಿ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ. ತುಂಬ ತುಂಬ ಧನ್ಯವಾದಗಳು. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇನ್ನು ಮುಂದೆ ಕೇಳೋಣ ಕೃಷಿ ಮಾಹಿತಿ. ಮ್ಯಾಂಗೋಸ್ಟೀನ್ ಹಣ್ಣುಗಳು ರುಚಿಯಲ್ಲಿ ಅತಿ ಮಧುರವಾಗಿರ್ತವೆ. ಮುಖ್ಯವಾಗಿ ಇವು ಸಿಹಿ ಮತ್ತು ಹುಳಿಗಳ ಸಮ್ಮಿಶ್ರ ರುಚಿಯನ್ನು ಹೊಂದಿರ್ತವೆ. ಈ ಮ್ಯಾಂಗೋಸ್ಟೀನ್ ಹಣ್ಣಿನ ಮರಗಳಿಗೆ ಫಲವತ್ತಾದಂಥ ಭೂಮಿ ಬೇಕಾಗತ್ತೆ, ಮಣ್ಣಲ್ಲಿ ಸಾಕಷ್ಟು ತೇವ ಹಿಡಿಯುವಂಥ ಶಕ್ತಿ ಇರಬೇಕಾಗತ್ತೆ, ಅಲ್ಲದೆ ನೀರು ಬಸಿದು ಹೋಗುವಂಥ ಗುಣ ಕೂಡ ಇರಬೇಕಾಗತ್ತೆ. ಇದಕ್ಕೆ ಗೋಡು ಮಣ್ಣಿನ ಭೂಮಿ ಬಹಳ ಹೊಂದಿಕೊಳ್ಳುತ್ತೆ. ಇದು ಉಷ್ಣವಲಯದ ತೇವದಿಂದ ಕೂಡಿದಂಥ ಹವಾಗುಣ ಇದ್ದರೆ ಉತ್ತಮವಾಗಿ ಬರುತ್ತೆ. ಮುಖ್ಯವಾಗಿ ಈ ಮ್ಯಾಂಗೋಸ್ಟೀನ್ ಬೆಳೆಯನ್ನು ಜುಲೈ ಆಗಸ್ಟ್ ತಿಂಗಳಿನಲ್ಲಿ ನಾವು ನಾಟಿ ಮಾಡ್ಕೋಬಹುದು. ನಮಗೆ ಒಂದು ಹೆಕ್ಟೇರ್ಗೆ ಅಂದರೆ 1.5 ಎಕರೆಗೆ 100 ಈ ಕಣ್ಣು ಕಸಿ ಗಿಡಗಳು ಬೇಕಾಗ್ತವೆ. ನಾವು 10 ಮೀಟ್ರು ಅಂತರದಲ್ಲಿ ಈ ಸಸಿಗಳನ್ನು ನಾಟಿ ಮಾಡಿದಾಗ ಸಾಲಿನಿಂದ ಸಾಲಿಗೆ 10 ಮೀಟ್ರು, ಗಿಡದಿಂದ ಗಿಡಕ್ಕೆ 10 ಮೀಟ್ರು ಅಂತರ ಇರುವ ಹಾಗೆ ನಾವು ನಾಟಿ ಮಾಡಿದಾಗ ಪ್ರತಿ ಹೆಕ್ಟೇರ್ಗೆ ಅಂದರೆ 1.5 ಎಕರೆಗೆ 100 ಈ ಕಸಿ ಗಿಡಗಳು ಅಥವಾ ಕಣ್ಣು ಕಸಿ ಗಿಡಗಳು ಬೇಕಾಗ್ತವೆ. ಇನ್ನು ಪ್ರತಿಯೊಂದು ಗಿಡಕ್ಕೆ 80 ಕಿಲೋಗ್ರಾಮ್ನಿಂದ 100 ಕಿಲೋಗ್ರಾಮ್ನಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಕೊಡಬೇಕಾಗತ್ತೆ. ಭೂಮಿಯನ್ನು 1-2 ಸಾರಿ ಆಳವಾಗಿ ಉಳುಮೆ ಮಾಡಿಕೊಂಡು ಸಮ ಮಾಡ್ಕೋಬೇಕು. ಒಂದು ವೇಳೆ ಇಳಿಜಾರಿದ್ದರೆ ಸೂಕ್ತ ಅಂತರದಲ್ಲಿ ಈ ಅಡ್ಡಗಟ್ಟೆಗಳನ್ನು ಹಾಕಿ ಆನಂತರ ಗುಂಡಿಗಳನ್ನು ತೆಗಿಬೇಕಾಗತ್ತೆ. ಅಂದರೆ ಬದುಗಳನ್ನು ಹಾಕಿದ ನಂತರ ಗುಂಡಿಗಳು ತೆಗಿಬೇಕು. 10 ಮೀಟ್ರ್ ಅಂತರದಲ್ಲಿ ನಾವು 1 ಮೀಟ್ರ್ ಉದ್ದ, 1 ಮೀಟ್ರ್ ಅಗಲ ಮತ್ತು 1 ಮೀಟ್ರ್ ಆಳ ಇರುವಂಥ ಗುಂಡಿಗಳನ್ನು ತಕ್ಕೋಬೇಕಾಗತ್ತೆ. ಆನಂತರ ಅವುಗಳನ್ನು ಬಿಸಿಲಿಗೆ ಬಿಡಬೇಕು. ಈ ಕೆಲಸಕ್ಕೆ ಏಪ್ರಿಲ್ ಮೇ ತಿಂಗಳುಗಳು ಸೂಕ್ತ ಆಗಿರ್ತವೆ. 1-2 ಮಳೆ ನಂತರ ಈ ಗುಂಡಿಗಳಿಗೆ ಸಮ ಪ್ರಮಾಣದ ತಿಪ್ಪೆ ಗೊಬ್ಬರ ಮತ್ತು ಮೇಲ್ಮಣ್ಣನ್ನು ಮಿಶ್ರಣ ಮಾಡಿ ತುಂಬಬೇಕಾಗತ್ತೆ. ಈ ಸಸಿಗಳನ್ನು ನೆಡುವ ಕಾಲಕ್ಕೆ ಗಿಡಗಳ ವಯಸ್ಸು 1-2 ವರ್ಷ ಆಗಿದ್ದರೆ ಒಳ್ಳೆಯದು. ಈ ಒಂದು ವೇಳೆಗೆ ಅವುಗಳ ಎತ್ತರ ಸುಮಾರು 45 ಸೆಂಟಿಮೀಟರ್ನಷ್ಟು ಇರುತ್ತೆ. ಮೋಡ ಕವಿದಂಥ ವಾತಾವರಣದಲ್ಲಿ ಅಥವಾ ಸಂಜೆ ಹೊತ್ತಿನಲ್ಲಿ ಗಿಡಗಳನ್ನು ನೆಡೋದು ಒಳ್ಳೆಯದು. ನೆಡೋದಕ್ಕಿಂತ ಮುಂಚೆ ಪ್ರತಿ ಗುಂಡಿ ಮಧ್ಯೆ ತಗ್ಗನ್ನು ತೆಗೆದು ಈ ಬೇರಿನ ಸಮೂಹ ಸುತ್ತಲೂ ಹರಡೋ ರೀತಿಯಲ್ಲಿ ಮಾಡಿ ಹಸಿ ಮಣ್ಣಿನಿಂದ ಮುಚ್ಚಿ ಬುಡದ ಸುತ್ತ ನಾವು ಬಿಗಿ ಮಾಡಬೇಕಾಗತ್ತೆ. ಈ ಗಿಡಗಳು ಗಾಳಿಗೆ ಅಲುಗಾಡದಂತೆ ಆಶ್ರಯವನ್ನು ನಾವು ಒದಗಿಸ್ಬೇಕಾಗತ್ತೆ. ಆನಂತರ ಹದವರೆತು ನೀರನ್ನು ಕೊಡಬೇಕಾಗತ್ತೆ. ಎಳೆ ಗಿಡಗಳಿಗೆ ಸುಮಾರು 2 ವರ್ಷದವರೆಗೆ ನಾವು ಸ್ವಲ್ಪ ನೆರಳನ್ನು ಒರಗಿಸಿದರೆ ಒಳ್ಳೆಯದು. ಇನ್ನು ನೀರಾವರಿ ವಿಷಯಕ್ಕೆ ಬಂದರೆ ಈ ಮ್ಯಾಂಗೋಸ್ಟೀನ್ ಗಿಡಗಳಿಗೆ ಸಾಕಷ್ಟು ತೇವ ಇರಬೇಕಾಗತ್ತೆ. ಮಣ್ಣು ಸದಾ ಹಸಿಯಾಗಿರೋದು ಬಹಳ ಮುಖ್ಯ. ಮಳೆ ಇಲ್ಲದೆ ಇದ್ದಾಗ ನೀರನ್ನು ಕೊಡಬೇಕಾಗತ್ತೆ, ಆದರೆ ಯಾವುದೇ ಹಂತದಲ್ಲೂ ಕೂಡ ನೀರು ನಿಲ್ಲಬಾರದು. ಈ ಕಾರಣಕ್ಕಾಗಿಯೇ ಯಥೇಚ್ಛವಾದ ಸಾವಯವ ಗೊಬ್ಬರವನ್ನು ಈ ಮ್ಯಾಂಗೋಸ್ಟೀನ್ ಬೆಳೆಗೆ ನಾವು ಕೊಡಬೇಕಾಗತ್ತೆ. ಮುಖ್ಯವಾಗಿ ವರ್ಷದಲ್ಲಿ ಈ ಮ್ಯಾಂಗೋಸ್ಟೀನ್ ಬೆಳೆಯಿಂದ 2 ಸಾರಿ ಫಸಲು ಸಿಗುತ್ತೆ. ಮೊದಲ ಫಸಲು ಮುಂಗಾರಿನಲ್ಲಿ ಅಂದರೆ ಜುಲೈ ಅಕ್ಟೋಬರ್ ತಿಂಗಳಿನಲ್ಲಿ, 2ನೇ ಫಸಲು ಬೇಸಿಗೆನಲ್ಲಿ ಅಂದರೆ ಏಪ್ರಿಲ್ ಜೂನ್ನಲ್ಲಿ ಸಿಗುತ್ತೆ. ಮೊದಲನೇ ಫಸಲು ಹೆಚ್ಚಾಗಿರುತ್ತೆ. ಹೆಚ್ಚಿನ ಫಸಲು ಸಿಗೋದು 15 ವರ್ಷದಿಂದ 30 ವರ್ಷ ಆಗಿರುವಂಥ ಮರಗಳಿಂದ. ಹಣ್ಣುಗಳನ್ನು ಕೈಯಿಂದ ಬಿಡಿಸೋದು ಒಳ್ಳೆಯದು. ನಾವು ಪ್ರತಿ ಮರದಿಂದ ಕನಿಷ್ಠ 200-300 ಹಣ್ಣುಗಳನ್ನು ಪಡ್ಕೋಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಹಾಗೆಯೇ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನು ಕೂಡ ಸಂಪರ್ಕಿಸಬಹುದು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಈಗ ಮಾರುಕಟ್ಟೆ ಧಾರಣೆ ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 25,800 ರೂಪಾಯಿಗಳಿಂದ 26,300 ರೂಪಾಯಿ, ಅರಬಿಕಾ ಚೆರಿ 13,400 ರೂಪಾಯಿಗಳಿಂದ 15,000 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 15,500 ರೂಪಾಯಿಯಿಂದ 16,000 ರೂಪಾಯಿ, ರೋಬಸ್ಟಾ ಚೆರಿ 9,500 ರೂಪಾಯಿಗಳಿಂದ 10,200 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ವಾಣಿಯಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ರಂಗ ಪ್ರಸಾರವಾಯಿತು. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ. ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ನಿದ್ದನ ಸುದ್ದಿ. ಮೈಸೂರು ಹೋಟೆಲ್ಗಳಲ್ಲಿ ವಾಸವುಳ್ಳ ಕಲ್ಲೆಂಗಡ ಸೋಮಯ್ಯ ಎಂಗಡಮೋವ ಸುಬ್ರಹ್ಮಣಿ ಮಣಿಯಂಗ 75ನೇ ಬೈತಲು ಇಂದು ಮಜ್ಜನ ದಂಡಗಂಟಿಗೆ ಮರಣಪಟ್ಟಿದ್ದು. ಕಲ್ಲೆಂಗಡ ಸುಬ್ರಹ್ಮಣಿ ಮಣಿಯಂಗಡ ಆಕೇರಿ ಕಾರ್ಯ ನಾಳೆ ಮಜ್ಜನ ಅಂಗಡ ಸ್ವಂತ ಮನೆ ಮೈಸೂರು ಹುಟ್ಟುಗಳಲ್ಲಿ ನಡಪ ಅಂದು ಒಕ್ಕಕಾರ ಅರಚಿಟ್ಟಿತು. ಮಡಿಕೇರಿ ದೇಚೂರು ಕೇರಿ ಕಾರಣ ಕೊಡೋ ಸಮಾಜದ ಪಕ್ಕ ವಾಸವುಳ್ಳ ನಿವೃತ್ತ ಕ್ಯಾಪ್ಟನ್ ಕೊಂಗೆಟ್ಟಿರ ದೇವಯ್ಯ ಎಂಗಡಪೂಣ್ಣ ನಿವೃತ್ತ ತಹಶೀಲ್ದಾರ್ ಅಕ್ಕಮ್ಮ ಅಕ್ಕಿಯಂಗ ಇಂದು ಮಜ್ಜನ ಮರಣಪಟ್ಟಿತು. ಕೊಂಗೆಟ್ಟಿರ ದರ್ಶನ ಎಂಗಡ ಅವ್ವ 95 ಬೈತ್ರ ಅಕ್ಕಮ್ಮ ಅಕ್ಕಿಯಂಗಡ ತಾಮನೆ ನಾಪನೆರುವಂಡ. ದಪನ ಕಾರ್ಯ ನಾಳೆ ಪೊಲಕ 11:00 ಗಂಟೆಗೆ ಮಡಿಕೇರಿ ಕೊಡೋ ಸಮಾಜ ಕ್ಯಾಕುಳತ್ತು ನಡಪ. ಗುಡ್ಡೆಹೊಸೂರು ಬಳ್ಳೂರು ಗ್ರಾಮದ ನಿವಾಸಿ ದಿವಂಗತ ಕಳನಂಜನ ಸಣ್ಣಪ್ಪ ಅವರ ಪತ್ನಿ ಲೀಲಾವತಿಯವರು 63ನೇ ವರ್ಷ ಪ್ರಾಯದಲ್ಲಿ ಇಂದು ಮುಂಜಾನೆ ನಿಧನರಾಗಿದ್ದಾರೆ. ಕಳನಂಜನ ಲೀಲಾವತಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆ ನಂತರ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಕಗ್ಗೋಡ್ಲು ಗ್ರಾಮದ ಮಂದಿರ ಶ್ರೀ ನಾಣಯ್ಯ, ಶ್ರೀಮತಿ ಚಂದ್ರಾವತಿ, ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕೊಂಡ ಮಂಗ ಶ್ರೀ ತೇಜಸ್, ಶ್ರೀಮತಿ ಸೌಮ್ಯ ಮತ್ತೆ ಮಕ್ಕ ಕಗ್ಗೋಡ್ಲು ಗ್ರಾಮ. ಸುದ್ದಿ ಜೊಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ನಮ್ಮಲ್ಲಿರುವ ಬಲಹೀನತೆಯನ್ನು ಬಳಸಿಕೊಂಡು ಆಧುನಿಕ ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುವ ಸೈಬರ್ ಕ್ರೈಮ್, ಡಿಜಿಟಲ್ ಅರೆಸ್ಟ್ ಇಂಥ ಆರ್ಥಿಕ ವಂಚನೆಗಳ ಬಗ್ಗೆಲಿ ಯಾಗೋಳು ಜಾಗೃತಿಲಿ ಇರಿ ಮತ್ತು ಬೇರೆಯವಕ್ಕೆ ಸಹ ತಿಳಿಸಿಕೊಡಿ ಅಂತ ಕೊಡಗು ಜಿಲ್ಲೆನ ಹೊಸ ಪೊಲೀಸ್ ವರಿಷ್ಠಾಧಿಕಾರಿ ಆರ್ಎನ್ ಬಿಂದುಮಣಿನವು ಹೇಳೋಳು. ಮಡಿಕೇರಿನ ಪೊಲೀಸ್ ಮೈತ್ರಿ ಭವನದಲ್ಲಿ ನಡೆದ ಮಡಿಕೇರಿ ಉಪವಿಭಾಗದ ಜನಸಂಪರ್ಕ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತಾಡಿದ ಅವು, ಹಿರಿಯರು ಮತ್ತು ರಿಟೈರ್ಡ್ ಆದವರನ್ನ ಗುರಿಯಾಗಿಟ್ಟುಕೊಂಡು ನಡೀತಿರುವ ಹಣಕಾಸಿನ ವಂಚನೆಗೆ ಹೆಚ್ಚು ಕಲಿತವೇ ಬಲಿಯಾಗ್ತಿದ್ದು ಯಾವುದೇ ಗೊತ್ತು ಗುರಿ ಇಲ್ಲದ ಕರೆಗಳಿಗೆ ಪ್ರತಿಕ್ರಿಯೆ ಕೊಡದೆ ಲಿಂಕ್ಗಳನ್ನ ಡೌನ್ಲೋಡ್ ಮಾಡದೆ ಜಾಗ್ರತೆಯಿಂದ ಇರಿ ಅಂತ ಹೇಳಿದು. ಅಲ್ಲದೆ ಹೊರಗಿಂದ ಬರುವ ಕೆಲಸದವರ ಬಗ್ಗೆಲಿ ಮಾಹಿತಿ ಇಟ್ಕಣಿ, ಹೆಣ್ಣು ಜನ ತುರ್ತು ಸಂದರ್ಭದಲ್ಲಿ 181 ಕರೆ ಮಾಡಿ ಅಂತ ಹೇಳಿದು. ಕರ್ನಾಟಕ ರಾಜ್ಯ ಸರ್ಕಾರ ಹೆಣ್ಣು ಜನ ಮತ್ತು ಮಕ್ಕಳ ರಕ್ಷಣೆಗಾಗಿ ಜಾರಿ ಮಾಡಿರುವ ವಿಶೇಷ ಯೋಜನೆ ಅಕ್ಕ ಪಡೆನ ಪೊಲೀಸ್ ವರಿಷ್ಠಾಧಿಕಾರಿ ಆರ್ಎನ್ ಬಿಂದುಮಣಿನವು ಉದ್ಘಾಟನೆ ಮಾಡಿದು. ಮಡಿಕೇರಿನ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆನ ಉಪನಿರ್ದೇಶಕರಾದ ಪ್ರಸನ್ನ ಕುಮಾರ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಬಾರಿಕೆ ಪಿ ದಿನೇಶ್ ಕುಮಾರ್ ಸೇರಿದಂಗೆ ಪೊಲೀಸ್ ಅಧಿಕಾರಿಗ ಗೃಹರಕ್ಷಕ ದಳದವು ಮತ್ತು ಸಂತ ಜೋಸೆಫ್ ಶಾಲೆನ ವಿದ್ಯಾರ್ಥಿಗ ಕಾರ್ಯಕ್ರಮದಲ್ಲಿ ಹಾಜರಿದ್ದು. ಕಾಸರಗೋಡಿನ ಹೆಸರು ಪಟ್ಟ ಕನ್ನಡ ಭವನ ಸಂಘಟನೆ ಇದೇ ತಿಂಗಳ 18ನೇ ತಾರೀಕಿಗೆ ಬೆಳ್ಳಿ ಹಬ್ಬ ಆಚರಣೆ ಮಾಡಿಕಿದ್ದು ಈ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳ ಕನ್ನಡ ಸಾಧಕರಿಗೆ ಪ್ರಶಸ್ತಿ ಕೊಟ್ಟು ಗೌರವಿಸುವೆ. ಅದರ ಬಗ್ಗೆಲಿ ಪ್ರತಿಷ್ಠಿತ ರಾಷ್ಟ್ರಕವಿ ಗೋವಿಂದ ಪೈ ರಾಷ್ಟ್ರೀಯ ಪ್ರಶಸ್ತಿಗೆ ಶಕ್ತಿ ಪತ್ರಿಕೆನ ಸಲಹಾ ಸಂಪಾದಕ ಬಿಜಿ ಅನಂತಶಯನ, ಕನ್ನಡ ಪಯಸ್ವಿನಿ ಅಂತರರಾಜ್ಯ ಪ್ರಶಸ್ತಿಗೆ ಕೊಡಗು ಜಿಲ್ಲೆನ ಹಿರಿಯ ಸಾಹಿತಿ ನಿವೃತ್ತ ಸೇನಾನಿ ಕಿಗ್ಗಾಲು ಗಿರೀಶ್, ಸಾಹಿತಿ ಬಾರಾಧ್ವಜ್ ಕೆ ಆನಂದ ತೀರ್ಥ, ಈರಮಂಡ ಹರಿಣಿ ವಿಜಯ್, ಲೇಖಕಿ ಪ್ರತಿಮಾ ರೈ, ಸಾಹಿತಿ ಸಂಗೀತ ರವಿರಾಜನವು ಆಯ್ಕೆಯಾಗಿದ್ದು, ಮಾಧ್ಯಮ ಕ್ಷೇತ್ರದಲ್ಲಿ ಕಿಶೋರ್ ರೈ ಕತ್ತಲೆಕಾಡು, ಚಂದನ್ ನಂದರಬೆಟ್ಟು, ಯಶೋಧ ಪೇರಿಯಂಡ, ಜಯಂತಿ ರೈ, ದೀಪಕ್ ಪೊನ್ನಪ್ಪ, ಹರ್ಷಿತಾ ಶೆಟ್ಟಿ ಮನವಳಿಕೆ ಗುತ್ತು, ಬೊಟ್ಟೋಳಂಡ ದಿವ್ಯ ಆಯ್ಕೆಯಾಗೋಳೋಂತ, ಕನ್ನಡ ಭವನದ ಸ್ಥಾಪಕ ಅಧ್ಯಕ್ಷ ವಾಮನ್ ರಾವ್ ಬೇಕಲ್ ಮತ್ತು ಕಾರ್ಯದರ್ಶಿ ಕೆರೆಮನೆ ವಸಂತನವು ತಿಳಿಸೋಳು. ಇದೇ ತಿಂಗಳ ಜನವರಿ 26ಕ್ಕೆ ದೆಹಲಿಯಲ್ಲಿ ನಡೆಯಕ್ಕಿರುವ ಗಣರಾಜ್ಯೋತ್ಸವ ಪಥಸಂಚಲನಕ್ಕೆ ಕೊಡಗು ಜಿಲ್ಲೆ ನಾಪೋಕ್ಲುನ JD ಸ್ವಾತಿ ಆಯ್ಕೆಯಾಗಿದ್ದು, ನಾಪೋಕ್ಲುನ ನೂರಂಬಡ ಮಠದ ದೇವರಾಜು ನಯನ ದಂಪತಿಗಳ ಮಗಳು ಸ್ವಾತಿ ಮೈಸೂರಿನ ಸಂತ ಫಿಲೋಮಿನಾಸ್ ಕಾಲೇಜಲ್ಲಿ ಪದವಿ ತರಗತಿಯಲ್ಲಿ ಓದ್ತಿದ್ದು, NCCಯಿಂದ ಜೂನಿಯರ್ ಅಂಡರ್ ಆಫೀಸರ್ ಆಗಿ ದೆಹಲಿಯಲ್ಲಿ ಗಣರಾಜ್ಯೋತ್ಸವ ಪರೇಡ್ಲಿ ಕರ್ನಾಟಕನ ಪ್ರತಿನಿಧಿಸುವೆ ಅಂತ ಗೊತ್ತಾವುಟು. ಕೊಡಗು ಗೌಡ ಯುವ ವೇದಿಕೆನ ಕಡೆಯಿಂದ 2026 ಏಪ್ರಿಲ್ 27ನೇ ತಾರೀಕಿಂದ ಮೇ 17ನೇ ತಾರೀಕು ಮುಟ್ಟ ಗೌಡ ಕುಟುಂಬಗಳ ಸಮ್ಮಿಲನ ಕ್ರೀಡಾಕೂಟ ಮತ್ತು ವೈವಿಧ್ಯಮಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರೋಳು ಅಂತ ಕೊಡಗು ಗೌಡ ಯುವ ವೇದಿಕೆನ ಕಾರ್ಯದರ್ಶಿ ರಿಷಿತ್ ಮಾದಯ್ಯನವು ತಿಳಿಸೋಳು. 10 ಕುಟುಂಬ 18 ಗೋತ್ರದ ಗೌಡ ಜನಾಂಗದ 27ನೇ ವರ್ಷದ ಗೌಡ ಕುಟುಂಬಗಳ ಸಮ್ಮಿಲನ ಕ್ರೀಡಾಕೂಟ ಮಡಿಕೇರಿನ ಜನರಲ್ ತಿಮ್ಮಯ್ಯ ಆಟದ ಬಾಣಿಯಲ್ಲಿ ನಡೆಯಕ್ಕಿದ್ದು, ಈ ಸಂದರ್ಭ ಕ್ರಿಕೆಟ್ ಪೈಪೋಟಿಯಲ್ಲಿ 300ಕ್ಕೂ ಹೆಚ್ಚು ಕುಟುಂಬ ತಂಡಗ ಭಾಗವಹಿಸುವ ಅಂದಾಜುಟ್ಟು. ಅಲ್ಲದೆ ಇದೇ ಸುರುಣ ಸಲ ಮಿಸ್ಟರ್ ಗೌಡ ಮತ್ತು ಮಿಸ್ ಗೌಡತಿ ಪೈಪೋಟಿನ ಸಹ ನಡೆಸಿಕೊಳ್ಳೋ ಅಂತ ಅವು ಹೇಳೋಳು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಕೂಡುಕೂಟಲಿ ವಿಧಿ ವಿಜ್ಞಾನ ಶಾಸ್ತ್ರ ವಿಭಾಗದ ಕಡೆಯಿಂದ ತುರ್ತು ಆರೈಕೆಯಲ್ಲಿ ವೈದ್ಯಕೀಯ ಕಾನೂನು ಅಗತ್ಯತೆಗಳು ಮತ್ತು ಮೂಲಭೂತ ಜೀವ ಬೆಂಬಲ ಈ ವಿಷಯದಲ್ಲಿ ಇದೇ ತಿಂಗಳ 8 ಮತ್ತು 9ನೇ ತಾರೀಕು ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಕಾಲೇಜು ಸಭಾಬಾಡಿಯಲ್ಲಿ ಕಾರ್ಯಾಗಾರ ನಡೆಯಕ್ಕಿದ್ದು, ಜಿಲ್ಲೆನ ಶಾಸಕರು ಜಿಲ್ಲಾಧಿಕಾರಿ SJ ಸೋಮಶೇಖರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ಸೇರಿದಂಗೆ ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ವೈದ್ಯರು ಪ್ರಾಂಶುಪಾಲರು ಸೇರಿದಂಗೆ ಗಣ್ಯರು ಭಾಗವಹಿಸುವೆ ಅಂತ ಗೊತ್ತಾವುಟು. ಕೊಡವ ಭಾಷೆನ ಭಾರತ ಸಂವಿಧಾನದ 8ನೇ ಪರಿಚಯದಲ್ಲಿ ಸೇರಿಸುವ ಬಗ್ಗೆಲಿ ಸರ್ಕಾರದ ವರದಿ ಕೇಳಿದ್ದು, ಈ ಸಂಬಂಧ ಉಪಸಮಿತಿಗಳನ್ನ ರಚನೆ ಮಾಡಿಕೊಂಡು ಕಾನೂನಾತ್ಮಕ ಮಾನದಂಡದಂಗೆ ವರದಿ ಸಿದ್ಧ ಮಾಡಿಕೊಂಬಕ್ಕೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಂಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ AS ಪೊನ್ನಣ್ಣನವು ಹೇಳೋಳು. ವಿರಾಜಪೇಟೆಯಲ್ಲಿ ನಡೆದ ಮಹತ್ವದ ಸಭೆಯಲ್ಲಿ ಮಾತಾಡಿದ ಅವು, ಈ ಬಗೆಯಲ್ಲಿ ಕೊಡವ ಸಾಹಿತ್ಯ ಅಕಾಡೆಮಿ, ಕೊಡವ ಸಮಾಜಗ, ಭಾಷಾ ತಜ್ಞರು, ಸಾಹಿತಿಗ, ಬರಹಗಾರರು ಸೇರಿದಂಗೆ ಎಲ್ಲವೂ ಕೈಜೋಡಿಸಿ ಸರಕಾರಕ್ಕೆ ವರದಿ ಕೊಡುವಂಗೆ ಹಾಕುವಂತ ಸಲಹೆ ಕೊಟ್ಟು, ಕೊಡವ ಭಾಷೆ ಸಾಹಿತ್ಯ ಸಂಸ್ಕೃತಿ ಉಳಿಸಿರೆ ಮಾತ್ರ ಸಮುದಾಯ ಜನಾಂಗ ಉಳಿಯಕ್ಕೆ ಸಾಧ್ಯ ಅಂತ ಹೇಳ್ದ ಅವು. ಎಲ್ಲ ಸಣ್ಣ ಸಣ್ಣ ಭಾಷೆಗಾಸ ಉಳಿಯೋಕು, ಭಾಷೆ ಉಳಿದರೆ ಮಾತ್ರ ಸಂಸ್ಕೃತಿ ಮತ್ತೆ ಜನಾಂಗ ಉಳಿದದೆ ಅಂತ ಹೇಳ್ದು. 66/11 kV ವಿರಾಜಪೇಟೆ ವಿದ್ಯುತ್ ವಿತರಣಾ ಉಪಕೇಂದ್ರದ ಹೋವ ಸಿದ್ದಾಪುರ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ನಾಳೆ ಹೊತ್ತಾರೆ 10 ಗಂಟೆಯಿಂದ 9:55 ಮುಟ್ಟ ಸಿದ್ದಾಪುರ, ಕರಡಿಗೋಡು, ಅವರಿಗುಂದ, ಕೆಸವಿನಹಳ್ಳ, ಟೀಕೂಡ್, ಆರೆಂಜ್ ಕೌಂಟಿ ಸೇರಿದಂಗೆ ಸುತ್ತಮುತ್ತಲಿನ ಜಾಗಗಳಲ್ಲಿ ಕರೆಂಟ್ ಸರಬರಾಜಿಲಿ ವ್ಯತ್ಯಾಸ ಆದೆ ಅಂತ ವಿದ್ಯುತ್ ವಿತರಣಾ ನಿಗಮದ ಕಾರ್ಯ ಮತ್ತು ಪಾಲನೆ ವಿಭಾಗದ ಇಂಜಿನಿಯರ್ನವು ತಿಳಿಸೋಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆತ. ಪ್ರಾಯೋಜಕರು ಕಗ್ಗೋಡ್ಲು ಗ್ರಾಮದ ಮಂದಿರ ಶ್ರೀ ನಾಣಯ್ಯ, ಶ್ರೀಮತಿ ಚಂದ್ರಾವತಿ, ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕೊಂಡ ಮಂಗ ಶ್ರೀ ತೇಜಸ್, ಶ್ರೀಮತಿ ಸೌಮ್ಯ ಮತ್ತೆ ಮಕ್ಕ ಕಗ್ಗೋಡ್ಲು ಗ್ರಾಮ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕೊಡಗರಹಳ್ಳಿಯ AK ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ EMI ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. AK ಫರ್ನಿಚರ್, PM ರೋಡ್, ಕೊಡಗರಹಳ್ಳಿ. ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಶ್ರೀ ಅಮ್ಮ ಆಯುರ್ವೇದಿಕ್ ಸರ್ಜಿಕಲ್ ಅಂಡ್ ಪೆಟ್ ಕೇರ್. ಇಲ್ಲಿ ಎಲ್ಲಾ ಕಂಪನಿಯ ಆಯುರ್ವೇದಿಕ್ ಔಷಧಿಗಳು, ಸರ್ಜಿಕಲ್ ಐಟಮ್ಸ್ ಹಾಗೂ ವೆಟನರಿ ಐಟಮ್ಸ್ ಲಭ್ಯ. ಶ್ರೀ ಅಮ್ಮ ಆಯುರ್ವೇದಿಕ್ ಸರ್ಜಿಕಲ್ ಅಂಡ್ ಪೆಟ್ ಕೇರ್, ಶ್ರೀ ಅಮ್ಮ ಮೆಡಿಕಲ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು. ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ. ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.